ಹೇಗೆ ಹೇಳು, ಬೆಳಿಗ್ಗೆ ಆಗೋದ್ರಲ್ಲಿ ಮನೆಯೆಲ್ಲ ಖಾಲಿ ಆಗ್ಬಿಡುತ್ತೆ, ಮನೆಯೆಲ್ಲ ಖಾಲಿ. ಹಾಗೆ ಜಾಗ್ರತೆ ಮಾಡ್ಕೋಬೇಕು ಶಿವಣ್ಣ. ಹಿಂಗೆ ಅಲ್ಲ, ಈಗ ಏನು ನೀವು ಶಾಮಣ್ಣ ಹೇಳ್ದಂಗೆ ಮಲಗೋರು ಹೊರಗೆ ಮಲಗ್ತಾರೆ ಹೊರತು ಬಾಗಿಲನ್ನ ಓಪನ್ ಮಾಡಿ ಯಾರು ಮಲಗುದಿಲ್ಲ, ಜನ ಹುಷಾರಾಗಿದ್ದಾರೆ. ಮತ್ತೆ ಶಿವಣ್ಣ, ಈಗ ನೀವು ಊರಿಂದ ಬರ್ತಾ ಬಸ್ಸಲ್ಲಿ ಆರಾಮ್ ನಿದ್ರೆ ಮಾಡ್ತಾ ಬಂದ್ರ ಹೇಗೆ? ಈ ಸಲ ನಿದ್ರೆ ಮಾಡ್ಲಿಲ್ಲ ನಾನು, ಯಾಕಂದ್ರೆ ಆ ಕಡೆ ಈ ಕಡೆ ನಾವು ಬರ್ಬೇಕಾದ್ರೆ ಅರಣ್ಯನೇ ಇದೆ, ಹಸಿರು ಅರಣ್ಯ, ಬಡಾಳ ಘಾಟಿ ಅರಣ್ಯ ನೋಡ್ತಾ ನೋಡ್ತಾ ಆರಾಮಾಗಿ ಬಂದೆ. ಘಟ್ಟದ ಇಳಿಯೋ ತನಕ ತುಂಬಾ ತಂಪಾಗಿತ್ತು, ಘಟ್ಟ ಇಳಿದ ನಂತರ ಸ್ವಲ್ಪ ಮೈಯೆಲ್ಲ ಕಾಹು ಬಿಸಿ ಬಿಸಿ. ಆಮೇಲೆ ಮತ್ತೆ ಇನ್ನೊಬ್ರು ಈ ಡಾಕ್ಟರ್ ಹೇಳ್ತಾ ಇರ್ತಾರೆ, ಹೆಚ್ಚು ಸೆಕೆ ಇದೆ ಅಂತ ಹೇಳಿ ತುಂಬಾ ತಣ್ಣಗೆ ನೀರನ್ನ ಕುಡಿಲಿಕ್ಕೆ ಹೋಗ್ಬೇಡಿ ಅಂತ. ಈಗ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ, ನನಗೆ ಫ್ರಿಜ್ ವಾಟರೇ ಬೇಕು ಅಂತ ಹೇಳ್ತಾರೆ, ಚಿಲ್ಡ್ ವಾಟರ್, ಅದು ತಣ್ಣಗಿದ್ದಷ್ಟು ಒಳ್ಳೇದು. ಅದು ಯಾಕೆ ಹೀಗಾಗ್ತದೆ ಅಂದ್ರೆ, ಈಗ ಒಂದು ಬಾಣಲೆಯಲ್ಲಿ ಹಾಕಿದ್ರೆ ಬಿಸಿ ಎಣ್ಣೆ ಹಾಕಿದ್ರೆ ಏನಾಗ್ತದೆ, ಒಳ್ಳೆ ಕಾದ ಬಾಣಲೆಗೆ ಎಣ್ಣೆ ಹಾಕಿದ್ರೆ ಸಿಡಿತದೆ. ಹಾಗೆ ನಮ್ಮ ದೇಹವು ಕೂಡ ಸಾಕಷ್ಟು ಈಗಾಗಲೇ ಹೀಟ್ ಆಗಿರ್ತದೆ, ಬಿಸಿ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ತುಂಬಾ ತಣ್ಣನೆಯ ಪಾನೀಯ ಆಗ್ಬಹುದು ಅಥವಾ ಐಸ್ ವಾಟರ್ ಆಗ್ಬಹುದು ಇಂಥದ್ದನ್ನ ಕುಡಿದ್ರೆ ಒಳ್ಳೇದಕ್ಕಿಂತ ಕೆಟ್ಟದು ಜಾಸ್ತಿ ಅಂತ. ಏನಾದ್ರೂ ತೊಂದರೆ ಆಗ್ತದೆ, ತೊಂದರೆ ಆಗ್ತದೆ. ಮತ್ತೆ ಶಮಣ್ಣ, ಈಗ ಹೇಳ್ತಾರಲ್ಲ ಯಾವ್ದು ನಾವು ನಮ್ಮ ದೇಹಕ್ಕೆ ಒತ್ತಡ ಮಾಡ್ಕೊಳ್ಬಾರ್ದು ಅಂತ, ಈ ಒತ್ತಡ ಮಾಡ್ಕೊಳ್ಳೋದ್ರಿಂದ ಕಣ್ಣಿಗೂ ಸಹ ಹಲವಾರು ರೋಗ ಬರ್ತದಂತೆ ನೋಡಿ. ಅಂದ್ರೆ ಮಾನಸಿಕವಾಗಿ ಬಹಳ ಒತ್ತಡ ಇದ್ರೂ ಕಣ್ಣಿನ ತೊಂದರೆ ಬರ್ತದೆ ಅಂತ. ಹೌದು, ಈಗ ಎಷ್ಟೋ ಜನರಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒಂದು ತಯಾರಿಯಲ್ಲಿ ಬಿಜಿ ಆಗಿರ್ತಾರೆ, ಅದೊಂದು ರೀತಿ ಒತ್ತಡ ಇರ್ತದೆ. ನಾಳೆ ಎಕ್ಸಾಮ್ ಇದೆ, ಇವತ್ತು ಏನ್ ಮಾಡೋದು, ಇಡೀ ವರ್ಷ ಏನ್ ಮಾಡೋದು ಅಂತ ಕೇಳೋದಿಲ್ಲ, ನಾಳೆ ಎಕ್ಸಾಮ್ ಇದೆ ಇವತ್ತು ಏನ್ ಮಾಡೋದು. ಹಾಗೆ ಒತ್ತಡ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಕೆಲವರಿಗೆಲ್ಲ ಟಾರ್ಗೆಟ್ ಅಂತ ಇರ್ತದೆ, ಗುರಿ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು ಅಂತ, ಮಾಡದೆ ಹೋದ್ರೆ ಕೆಲಸದಿಂದ ಬಿಟ್ಟು ಬಿಡ್ಬೇಕು ಅಂತ ಅಂತ ಒಂದು ಒತ್ತಡ ಇರ್ತದೆ. ಮತ್ತೆ ಕೆಲವರಿಗೆ ಬೆಳೆ ನಿರೀಕ್ಷೆಯಲ್ಲಿರ್ತಾರೆ, ಬೆಳೆ ಕೈಗೆ ಸೇರುವುದಿಲ್ಲ, ನಿರೀಕ್ಷಿತ ಬೆಲೆ ಬರುವುದಿಲ್ಲ, ಅದೊಂದು ರೀತಿಯ ಒತ್ತಡ. ಹಾಗೆ ಮತ್ತೆ ಈಗ ಏನು ಲಾರಿ ಡ್ರೈವರ್ಗಳು ಮತ್ತೆ ಬಸ್ ಡ್ರೈವರ್ಗಳು ಇರ್ತಲ್ಲ, ರಾತ್ರಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ರೀತಿಯ ಒತ್ತಡ ಇರ್ತದೆ. ದಿವಸಕ್ಕೆ ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡಬಹುದು, ಒಂದು 8 ಗಂಟೆ, ಹೆಚ್ಚಾದ್ರೆ ಇನ್ನೊಂದು 10 ಗಂಟೆ, 10 ಗಂಟೆ ಮಾಡಬಹುದು. ಇದು 12, 14, 16 ಗಂಟೆ ಕೆಲಸ ಮಾಡಕ್ ಹೋದ್ರೆ ನಿರಂತರವಾಗಿ ಹಗಲು ರಾತ್ರಿ ನಮ್ಮ ದೇಹದ ಮೇಲೆ ಒತ್ತಡ ಆಗಿ ಆಗ್ತದೆ. ಬೇರೆ ಬೇರೆ ರೀತಿ ಒತ್ತಡ, ಕಣ್ಣಿನ ತೊಂದರೆ ಬರಬೇಕಿದ್ರೆ ಕಣ್ಣಿಗೆ ಒತ್ತಡ ಅಂತಲ್ಲ, ಇಡೀ ದೇಹಕ್ಕೆ ಆಗುವಂತಹ ಒತ್ತಡವು ಕೂಡ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀಳಬಹುದು ಅಂತ ಒಂದಕ್ಕೊಂದು ಸಂಬಂಧ ಇದೆ. ಈಗ ಶಿವಣ್ಣ, ನಾವೆಲ್ಲ ಹೇಳ್ತೀವಲ್ಲ, ಈಗ ತಲೆನೋವು ಬಂದ್ರೆ ಅಥವಾ ಕಣ್ಣಿಗೇನೋ ಸ್ವಲ್ಪ ಕೆಂಪಾಯ್ತು ಅಂತ ಹೇಳಿದ್ರೆ ನಾವು ಏನೋ ಒಂದು ನಿದ್ರೆ ಸರಿ ಅಲ್ಲದೆ ಹಂಗಾಯ್ತು ಅಂತ ಅನ್ಕೋತೇವೆ, ಆದ್ರೂ ಅದು ಕಣ್ಣಿಗೂ ಸಂಬಂಧಪಟ್ಟಿರುತ್ತೆ ಅಲ್ಲ ಶಿವಣ್ಣ? ಈ ವಿಷಯ ಯಾಕೆ ಬಂತು ಅಂದ್ರೆ, ಈ ಮಾರ್ಚ್ ನಲ್ಲಿ 10 ರಿಂದ 16 ರವರೆಗೆ ಗ್ಲಕೋಮಾ ದಿವಸ ಅಂತ ಒಂದು ಆಚರಣೆ ಮಾಡ್ತಾರಂತೆ, ಒಂದು ಸಪ್ತಾಹ ಅಂತ. ಅದರಲ್ಲಿ 13ನೇ ತಾರೀಕಿಗೆ ಒಂದು ದಿವಸ ಗ್ಲಕೋಮಾ ದಿನ ಅಂತ ಬರ್ತದೆ. ಈ ಗ್ಲಕೋಮಾ ಎನ್ನುವಂತಹದ್ದು ಕಣ್ಣಿಗೆ ಬರುವಂತಹ ಕಾಯಿಲೆ, ಅದು ಯಾವುದೇ ಹೆಚ್ಚು ಮುನ್ಸೂಚನೆ ಮೊದಲೇ ಕೊಡುವುದಿಲ್ಲ, ಪರೀಕ್ಷೆ ಮಾಡಿದಾಗ ಮಾತ್ರ ಅಂತ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ ಅಂತ. ಒಂದ್ಸರಿ ಬಂದ್ರೆ ಮತ್ತೆ ಅದಕ್ಕೆ ಚಿಕಿತ್ಸೆ ಇಲ್ಲ, ಹಾಗಾಗಿ ಬಾರದ ಹಾಗೆ ತಡೆಗಟ್ಟುವಂತಹದ್ದೇ ಇರುವಂತಹದ್ದು. ಕಣ್ಣಿಗೆ ಆಗುವಂತಹ ಒತ್ತಡವನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ, ಈ ಗ್ಲುಕೋಮಾ ಅನ್ನೋದು ಸ್ವಲ್ಪ ಒತ್ತಡದಿಂದ ಬರ್ತದೆ. ಅದು ಮತ್ತೆ ತುಂಬಾ ಹಿರಿಯರಿಗೆ ಅಥವಾ ಬೇರೆ ಕಾಯಿಲೆ ಇರುವವರಿಗೆ ಬರ್ತದೆ ಅಂತಲ್ಲ, ಚಿಕ್ಕ ಮಕ್ಕಳಿಂದಲೂ ಪ್ರಾರಂಭ ಮಾಡಿ ಎಲ್ಲ ವಯೋಮಾನದವರಿಗೂ ಕೂಡ ಬರಬಹುದು. ಅಲ್ಲ, ಅದಕ್ಕೆ ಯಾವ್ದಾದ್ರು ಶಸ್ತ್ರಚಿಕಿತ್ಸೆ ಅಥವಾ ಏನಾದ್ರು ಔಷಧಿ ಇಲ್ಲ? ಪರಿಹಾರನೇ ಇಲ್ಲ ಅಂತ, ಸದ್ಯಕ್ಕಂತೂ ಯಾವ ಪರಿಹಾರವೂ ಇಲ್ಲ. ಆದ್ರೆ ಬಾರದ ಹಾಗೆ ತಡೆಗಟ್ಟಕೊಳ್ಬೇಕು ಅಂತ, ಒತ್ತಡ ಕಡಿಮೆ ಮಾಡಬೇಕು. ಒತ್ತಡ ಕಡಿಮೆ ಮತ್ತೆ ಈ ಬಿಪಿ ಶುಗರು ಇರುತ್ತಲ್ಲ, ಅವರಿಗೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನಾವು ಬೇರೆ ರೀತಿಯ ವ್ಯಾಯಾಮ ಮಾಡಬೇಕು, ಮತ್ತೆ ಏನು ಎಕ್ಸರ್ಸೈಸ್ ಅಂತೆಲ್ಲ ಹೇಳ್ತೀವಲ್ಲ, ಈ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಾ ಇರಬೇಕು. ಅಂದ್ರೆ ಅದು ಈಗ ಏನು ಯೋಗ ದಿನ ಅಂತ ಮತ್ತೊಂದೆಲ್ಲ ಬರ್ತದಲ್ಲ, ಆ ದಿವಸಕ್ಕೆ ಸೀಮಿತ ಅಲ್ಲ, 365 ದಿವಸವೂ ಕೂಡ ನಾವು ಒಂದಲ್ಲ ಒಂದು ರೀತಿಯ ಎಕ್ಸರ್ಸೈಸ್ ಯೋಗಾಸನ ಮಾಡಬೇಕು, ಪ್ರತಿನಿತ್ಯವಾಗಿ ಚಟುವಟಿಕೆಯಿಂದ ಇರಬೇಕು, ಸ್ವಲ್ಪ ಒತ್ತಡ ಕಡಿಮೆ ಮಾಡಬೇಕು ಜೀವನ ಶೈಲಿಯನ್ನ. ಶಿವಣ್ಣ, ಅದಕ್ಕೆ ಒಂದು ತಮಾಷೆಗೆ ಹೇಳ್ತಾರೆ, ಒತ್ತಡ ಕಡಿಮೆ ಮಾಡಬೇಕಿದ್ರೆ 1 ರಿಂದ 100 ವರೆಗೆ ಲೆಕ್ಕ ಹಾಕಬಾರ್ದು, 100 ರಿಂದ 1 ಇಳಿಸಬೇಕು, ಅವಾಗ ಒತ್ತಡ ಕಡಿಮೆ ಆಗ್ತಾ ಹೇಳಿಕೆ ಕ್ರಮದಲ್ಲಿ ಬರಬೇಕು. ಮತ್ತೆ ಇದು ಶಿವಣ್ಣನ್ ಹೇಳ್ಬೇಕಪ್ಪ, ಗುಬ್ಬಚ್ಚಿ ಏನ ಕಾಣ್ತಾ ಬರುವಾಗ? ಇಲ್ಲ, ಒಂದೂ ಕಾಣ್ತಾ ಇಲ್ಲ ಈಗ ಗುಬ್ಬಚ್ಚಿ ಅಂತ ಹೇಳಿ ನಾನು ಈಗ ಕೇಳೋನಾಗಿದ್ದೆ. ಯಾಕೆ ಅದು ಹಾಗೆ ಗುಬ್ಬಚ್ಚಿ ಕಾಡಿನ ಮೂಲಕ ಬಂದವನು ಮತ್ತೆ ಗುಬ್ಬಚ್ಚಿ ಕಾಣಲಿಲ್ಲ ಅಂದ್ರೆ ಅಲ್ಲ ಈಗ ಒಂದೂ ಗುಬ್ಬಚ್ಚಿ ಎಲ್ಲೂ ಕಾಣ್ಲಿಲ್ಲ ನಿಮ್ಮಿತ್ತಲ್ಲಿಲ್ವಾ? ಇಲ್ಲ ಆಗೋ ಈಗ ಎಲ್ಲೋ ಕಾಣಿಸ್ತು. ಆಗ ಈಗ ಗುಬ್ಬಚ್ಚಿನೇ ಕಾಣಿಸ್ತಾನೆ ಇಲ್ಲ, ನಾಪತ್ತೆ ಆಗಿಬಿಟ್ಟಿದ್ದೆ ಯಾಕಂತೇಳಿ. ಮೊದಲು ಸಾಕಷ್ಟು ಇರ್ತಿತ್ತು. ಹೌದು, ಈಗ ಮೊದ್ಲೆಲ್ಲ ಕಿರಾಣಿ ಅಂಗಡಿಗಳಲ್ಲಿ ಕಾಲು ಕಿಲೋನೋ ಅರ್ಧ ಕಿಲೋನೋ ಹೆಸರು ಬೇಳೆ ಬೇಕು, ತೊಗರಿ ಬೇಳೆ ಬೇಕು ಅಂತ ಹೋಗಿ ತಗೊಂಡ್ಬರ್ತಾ ಇತ್ತು. ಈಗೆಲ್ಲ ಮಾಲ್ಗಳಲ್ಲಿ ಹೋಗಿ ಸೀಲ್ಡ್ ಪ್ಯಾಕೆಟ್ ಇರ್ತದೆ, ಅಲ್ಲಿ ಹೋಗಿ ತಗೊಂಡ್ಬರ್ತೀವಿ. ಈ ಹಕ್ಕಿಗಳಿಗೆ ಏನಾಗ್ತದೆ, ಅಂಗಡಿಯ ಎದುರುಗಡೆ ಏನು ತಿನ್ಲಿಕ್ಕೆ ಸಿಗುವುದಿಲ್ಲ. ಅಲ್ಲಿ ಅಕ್ಕಿ ಕಾಳು ಇಲ್ಲ, ಬೇಳೆ ಕಾಳು ಇಲ್ಲ, ಏನು ಸಿಗುವುದಿಲ್ಲ, ಸೀಲ್ ಆಗಿದೆ. ಹೌದು, ಮೊದ್ಲೆಲ್ಲ ಅಂಗಡಿ ಎದುರುಗಡೆ ನೋಡಿದ್ಯಲ್ಲ, ಕಾಳುಗಳು ಬಿದ್ದಿರ್ತೀವಿ, ಅದನ್ನ ಹೆಕ್ಲಿಕ್ಕೆ ಬರ್ತಾ ಇದೆ. ಗುಬ್ಬಚ್ಚಿ, ಪಾರಿವಾಳ, ಯಾವೊಂದು ಹಕ್ಕಿಗಳು, ಕಾಗೆಗಳು ಹೆಕ್ತಿದ್ವು. ಇದು ಒಂದು ಕಾರಣ. ಆದ್ರೆ ಇನ್ನೊಂದು, ನಾವು ಕುಡಿಯುವ ನೀರು ಇದೆಯಲ್ಲ, ಹಕ್ಕಿಗಳಿಗೂ ಕೂಡ ಬೇಸಿಗೆಯಲ್ಲಿ ಬೇಕೇ ಬೇಕಲ್ಲ ನೀರು. ನೀರಿನ ಮೂಲಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಅಯ್ಯೋ ಅದು ಕೇಳುದೇ ಬೇಡ, ಕೇಳುದೇ ಬೇಡ. ನಮ್ದು ಗದ್ದೆ ಹೊಲದ ಆ ಕಡೆ ಈ ಕಡೆ ಎಲ್ಲ ಹಳ್ಳದಲ್ಲಿ ನೋಡಿದ್ರೆ ಶಾಮಣ್ಣ, ಹೌದು, ಮೊದ್ಲೇ ನೀರು ತುಂಬಿರ್ತಿತ್ತು. ಅಂದ್ರೆ ಒಂದ್ ರೀತಿಯಲ್ಲಿ ಭೀಕರ ಬರಗಾಲ ಅಥವಾ ನೀರು ಕೊರತೆ ಆಗ್ತಾ ಇದೆ ಅನ್ನೋ ಸೂಚಿಸುವುದಕ್ಕೆ ಇದು ಹೇಳ್ತೇವೆ. ಗುಬ್ಬಚ್ಚಿಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ ಅಂತ. ಅಲ್ಲ ಈಗ ಆ ಹಳ್ಳಗಳಲ್ಲಿ ಎಲ್ಲೆಗಳಲ್ಲಿ ನೋಡಿದ್ರೆ ಬರೀ ಪ್ಲಾಸ್ಟಿಕ್ ಏನೇನೋ ಬಾಟ್ಲಿಗಳು, ಪ್ಲಾಸ್ಟಿಕ್ ಅವೇ ತುಂಬಿಕೊಂಡಿವೆ, ಬಣ್ಣ ಬಣ್ಣದ ಬಾಟ್ಲಿಗಳು, ನೀರು ಕಾಣ್ತಾ ಇಲ್ಲ ಅಲ್ಲಿ. ಮತ್ತೆ ಶಿವಣ್ಣ, ಈಗ ಮುಂಚೆ ಎಲ್ಲ ಒಂದು ಮನೆಯಲ್ಲಿ ಒಂದು ಹಿತ್ತಲು ಇರ್ತಿತ್ತು, ಅಲ್ಲೊಂದು ಗಿಡ ಮರಗಳು ಇರ್ತಿತ್ತು, ಅಲ್ಲಿ ಒಂದು ಸಣ್ಣ ಗೂಡು ಕಟ್ಟಿ ಗುಬ್ಬಚ್ಚಿ ವಾಸ ಮಾಡ್ತಿತ್ತು. ಆದ್ರೆ ಈಗ ಹಿತ್ತಲೇ ಇಲ್ಲ ಆಗ್ಬಿಟ್ಟಿದೆ. ಮತ್ತೆ ಶಾಮಣ್ಣ, ನಾವು ಮನೆಗೆ ಈಗ ದಿನಸಿ ಸಾಮಾನು ದವಸ ಧಾನ್ಯಗಳೆಲ್ಲ ತರ್ತಿದ್ವಲ್ಲ, ಮನೆಗೆ ತಂದು ಅದನ್ನ ಕ್ಲೀನ್ ಮಾಡ್ತಿದ್ವಿ, ಕೇರ್ತಿದ್ವಲ್ಲ, ಆವಾಗ ಅವುಗಳಿಗೆ ಸ್ವಲ್ಪ ಸಿಕ್ತಿತ್ತು, ಜಳ್ಳು ಕಾಳುಗಳನ್ನೆಲ್ಲ ಬಿಸಾಡ್ತಾ ಇತ್ತು. ಈಗ ಅದು ಇಲ್ಲ, ಅದು ಇಲ್ಲ. ನಾವೆಲ್ಲ ಕ್ಲೀನ್ ಆಹಾರ ಆಗ್ಬೇಕು ನಮಗೆ. ಹೌದು, ಎಲ್ಲ ಸಂಸ್ಕರಿಸಿದ ಆಹಾರ ಪ್ಯಾಕೆಟ್ ನಲ್ಲೇ ಬಂದ್ಬಿಡ್ತು. ಹೌದು, ಪ್ಯಾಕೆಟ್ ಕಡೆಗೆ ಮಾಡಿ ಮಾಡಿ ಮಾಡಿ ಕಡೆಗೆ ನಾವು ಕೂಡ ಪ್ಯಾಕೆಟ್ ಆಗ್ಬಿಡ್ತೀವಿ. ಅಂದ್ರೆ ಈಗ ಏನ್ ಅವಕ್ಕೆ ಜೀವಿಸಲಿಕ್ಕೆ ಪೂರಕವಾದ ವಾತಾವರಣ ಬೇಕು, ಆ ವಾತಾವರಣ ಇಲ್ಲ ಅಂತ. ಅದಕ್ಕೆ ಹೇಳುದು, ಈಗ ರೂಪಕ್ಕೆಲ್ಲ ಮಾಡಿದ ಹಾಗೆ ಮನೆಯ ಸುತ್ತಮುತ್ತ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲ ಸಣ್ಣ ಪುಟ್ಟ ಗಿಡಗಳನ್ನ ನೆಡಿ ಅಂತ. ಹೂವಿನ ಗಿಡ ಅಂತ ಮಾತ್ರ ಅಲ್ಲ, ಸಣ್ಣ ಹಣ್ಣಿನ ಗಿಡಗಳಾಗ್ಬಹುದು, ಸಣ್ಣ ಸಣ್ಣ ಹಣ್ಣಿನ ಗಿಡಗಳು ಅಂತದ್ದಿದ್ರೆ ಬೇಕಾಗ್ತದೆ. ಜೊತೆಗೆ ಕುಡಿಯುವುದಕ್ಕೆ ನೀರಿಗೆ ಏನಾದ್ರು ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿಟ್ಬಿಡಿ. ಮತ್ತೆ ಈ ಗೂಡುಗಳು ಸಿಗ್ತದೆ, ನೈಸರ್ಗಿಕವಾದಂತ ಗೂಡುಗಳೇ ಸಿಗ್ತದೆ, ಮಣ್ಣಿನ ಮಡಿಕೆಯಲ್ಲಿ ಒಂದು ತೂತ ಮಾಡಿ ಇಟ್ಟಿರ್ತಾರೆ. ಅದು ಬೇಕಾಗಿಲ್ಲ, ಸಣ್ಣ ಸಣ್ಣದ ನಾವೇ ಮಾಡ್ಕೋಬಹುದು. ಈಗ ಚಾಕ್ ಪೀಸ್ನ ಬಾಕ್ಸ್ ಬರ್ತದೆ ಅಂತದ್ರು ಗಿಡದ ಮೇಲೆ ಇಟ್ಟರೆ ಅವು ಬರ್ತವೆ. ಅವಾಗ ನೀವು ಬೆಳಿಗ್ಗೆಯಿಂದ ಗುಬ್ಬಿಗಳ ಚುಂಚು ಶಬ್ದ ಕೇಳಬಹುದು. ಶಿವಣ್ಣ, ಒಂದು ವಿಷಯ ಹೇಳ್ಬೇಕು, ನಮ್ಮ ಮನೆಯಲ್ಲೆಲ್ಲ ಎಲ್ಲರಮ್ಮ ಅಂತ ಇಡುದಿಲ್ಲ, ಬೆಳಿಗ್ಗೆ 5 ಗಂಟೆ ಆಗ್ಬೇಕಿದ್ರೆ ನಮ್ಮನ್ನ ಎಬ್ಬಿಸ್ತವೆ ಇವು ಹಕ್ಕಿಗಳು, ಎಲ್ಲ ನಮ್ಮನೆ ಹಕ್ಕಿಗಳು ಬರ್ತವೆ. ಅವು ಬೆಳಿಗ್ಗೆ 5 ಗಂಟೆಗೆ ಚಿಲಿಪಿಲಿ ಗಾನ ಕಚೇರಿ. ಈಗ ಚಿಲಿಪಿಲಿ ಗಾನ ಇಲ್ಲ, ಯಾವುದು ಮೋಟರ್ ವೆಹಿಕಲ್ ಎಂದು ಸೌಂಡ್ ಅದು ಇದು ಕೇಳಬೇಕಾಗಿದೆ. ಅದೇ ಗುಬ್ಬಚ್ಚಿಗಳನ್ನ ಉಳಿಸೋದಕ್ಕೋಸ್ಕರ ನಾವು ಗುಬ್ಬಚ್ಚಿ ದಿನ ಅಂತ ಆಚರಣೆ ಮಾಡ್ತಾರಲ್ಲ ಶಾಮಣ್ಣ. ಹೌದು, ನಾಳೆ 20ನೇ ತಾರೀಕು ಬರ್ತದೆ ಗುಬ್ಬಚ್ಚಿ ದಿವಸದಲ್ಲಿ. ನಾವು ಮನೆ ದಿವಸ ಅಂತಲ್ಲ, ಇಂತಹ ಸಣ್ಣ ಪುಟ್ಟ ಹಕ್ಕಿಗಳಿಂದ ಏನಾಗಬಹುದು ಅಂತ ಇರ್ಬೋದು. ಚಿಕ್ಕ ಗುಬ್ಬಚ್ಚಿ ಒಂದು ಹಕ್ಕಿ, ಅದರಿಂದ ನಮಗೇನು ಉಪಯೋಗ, ನೇರವಾಗಿ ಯಾವುದು ಉಪಯೋಗ ಇಲ್ಲದೆ ಇರಬಹುದು. ಆದ್ರೆ ಇಂತಹ ಸಣ್ಣ ಪುಟ್ಟ ಹಕ್ಕಿಗಳು, ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಇರ್ತವಲ್ಲ, ಇವುಗಳಿಂದಲೂ ಕೂಡ ಜಗತ್ತಿಗೆ ಅಥವಾ ಪ್ರಪಂಚಕ್ಕೆ ಒಂದ್ ಏನಾದ್ರೂ ಉಪಯೋಗ ಇರ್ತದೆ ಅಂತ. ಅಂದ್ರೆ ಪರಿಸರದಲ್ಲಿ ಯಾವುದು ಅನಗತ್ಯ ಅಂತ ಇಲ್ಲ, ಎಲ್ಲದಕ್ಕೂ ಒಂದು ಪ್ರತಿಯೊಂದು ಸೂಕ್ಷ್ಮಾಣು ಜೀವಿ ಇದ್ರೂ ಅದು ಪ್ರಯೋಜನಕಾರಿ ಅಂತ. ಹೌದು, ಆ ನಿಟ್ಟಿನಲ್ಲಿ ಜೀವ ವೈವಿಧ್ಯತೆಯನ್ನ ಕಾಪಾಡುದು ಬಹಳ ಮುಖ್ಯ ಇದೆ. ಶಾಮಣ್ಣ ಹೇಳುವ ಹಂಗೆ ಜೀವ ವೈವಿಧ್ಯತೆಯನ್ನು ಕಾಪಾಡುದು ಬಹಳ ಮುಖ್ಯ ಇದೆ ಅಂತ. ಹೌದು, ಈಗ ಎಷ್ಟೋ ಸರಿ ನಾವು ಹಾಳಿ ಇದ್ರಲ್ಲಿ ಎಲ್ಲ ಓದ್ತೀವಿ, ಕೆಲವು ಹಕ್ಕಿಗಳು ನಾಶವಾದ್ರೆ, ಸರ್ವನಾಶ ಆದ್ರೆ ಮರಗಿಡಗಳು ಕೂಡ ನಾಶ ಆಗ್ತವೆ ಅಂತ. ಆ ಹಣ್ಣಿನ ಆ ಬೀಜವನ್ನ ಪ್ರಸಾರ ಮಾಡುವಲ್ಲಿ ಆ ಹಕ್ಕಿಗಳು ಮಾತ್ರ ಅದನ್ನ ತಿಂತಾ ಇದ್ವು ಅಂತ ಕೆಲವು ಕಡೆ. ಆ ಹಕ್ಕಿಗಳು ಹೋಯ್ತು ಅಂದ್ರೆ ಆ ಹಣ್ಣಿನ ಗಿಡವು ಕೂಡ ಹೋಯ್ತು, ಈ ಪ್ರಪಂಚದಿಂದಲೇ ಅದು ಮರೆಯಾಗಿ ಬಿಡ್ತು. ಆಮೇಲೆ ಹಣ್ಣಿನ ಗಿಡ ಹೋಯ್ತು ಅಂದ್ರೆ ಅಲ್ಲಿ ವಾಸ ಮಾಡುವಂತ ಪಕ್ಷಿಗಳು ಇರುತ್ತೆ, ಅವುಗಳು ನಾಶವಾಗ್ತದೆ. ಒಂದಕ್ಕೊಂದು ಒಂದಕ್ಕೊಂದು ಕೊಂಡಿಯಾಗಿ ಇರುತ್ತದೆ. ಪ್ರಪಂಚ ನಡೆಯುವುದೇ ಹಾಗೆ ಅಲ್ಲ, ಪರಸ್ಪರ ಪರಸ್ಪರ ಸಹಕಾರ ಸಹಕಾರ. ಹಂಗಿದ್ರೆ ಕೇವಲ ಮನುಷ್ಯನ್ ಅಷ್ಟೇ ಅಲ್ಲ, ಇನ್ನಿತರ ಜೀವಿಗಳಿಂದಲೂ ಪರಸ್ಪರ ಸಹಕಾರ ಇದೆ. ಹೌದು, ಈಗ ನಾವು ಮಾಡಬೇಕಾಗಿರುವುದೇನಂದ್ರೆ ನೀ ನನಗಿದ್ರೆ ನಾನು ನಿನಗೆ ಅಂತ. ಹಾಗೆ ನೀವು ಬದುಕಬೇಕು, ನಾವು ಬದುಕಬೇಕು. ಆದ್ರೆ ಈಗ ತದ್ವಿರುದ್ಧವಾಗಿ ಹೋಗಿದೆ ಮನಸ್ಥಿತಿ, ಹಾಗೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ನಂಬಬೇಕು, ನಂಬಬೇಕು ನಂಬಬೇಕು. ಮಾನವನಿಗೆ ಬೇಕೋ ಬೇಡೋ ಬೇಡ, ಬೇಕೋ ಬೇಡ ಅದ್ ನೋಡುದಿಲ್ಲ. ಎಲ್ಲದು ಬೇಕು ನಮ್ಗೆ, ಬೇಡಾಗಿದ್ದು ಸಹಿತ ಎಲ್ಲದೂ ಬೇಕು ನಮ್ಗೆ. ಐದು ರೂಪಕ ನನಗೆ ಈ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ಲ, ಒಂದಲ್ಲಿ ಹೋದ್ರೆ ಎ ಟು ಝಡ್ ಅಂತ ಎಲ್ಲ ಸಿಗಬಹುದು. ಅಲ್ಲಿ ಹೋಗಿ ವಸ್ತುಗಳ ಖರೀದಿ ಮಾಡುವ ಭರಾಟೆ ನೋಡಬೇಕು. ಅವರು ಇಡೀ ವರ್ಷಕ್ಕೆ ಬೇಕಾದ್ದೆಲ್ಲ ಒಮ್ಮೆನೆ ಖರೀದಿ ಮಾಡ್ತಾರಂತ ತಿಳ್ಕೋಬೇಕು. ಒಂದ್ಸರಿ ಹೋದ್ರೆ 10,000 15,000 20,000 ವಸ್ತುಗಳನ್ನ ತಗೊಂಡು ಹೋಗ್ತಾನೆ ಇರ್ತಾರೆ. ಅದರಲ್ಲಿ 2 ಲೀಟರ್ 3 ಲೀಟರ್ ಈ ಸಾಫ್ಟ್ ಡ್ರಿಂಕ್ಸ್ ಅಂತೆ. ಅದರಲ್ಲಿ ಮತ್ತೆ ಬೇರೆ ಅವ್ರು ಮನೆಯಲ್ಲಿ ಅಂಗಡಿ ಇಟ್ಕೊಂಡಿದಾರ ಅಥವಾ ಅಂಗಡಿ ಮನೆ ಮಾಡ್ಕೊಂಡಿದಾರ ಎಂದು ಗೊತ್ತಿಲ್ಲ. ಮನೆಯಲ್ಲಿ ಒಯ್ದು ಇಡ್ತಾರೆ ಅದು ತಂಪು ಪಾನೀಯ ಬೇಕಂತ ಕುಡಿಯೋದು. ಗ್ರಾಹಕರ ಮನಸ್ಥಿತಿ ಹಾಗಾಗಿದೆ ಅಂತ, ದುಡ್ಡು ಕೊಟ್ರೆ ಏನು ಬೇಕಿದ್ರು ಖರೀದಿ ಮಾಡಬಹುದು, ನನ್ನ ಕೈಯಲ್ಲಿ ದುಡ್ಡಿದೆ ನಾನು ಖರ್ಚು ಮಾಡ್ತೇನೆ. ಆದ್ರೆ ಶಾಮಣ್ಣ, ಎಂತ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅದು ಮುಖ್ಯ ಅಲ್ಲ ಶಾಮಣ್ಣ. ಹೌದು ಹೌದು. ಮತ್ತೊಂದು, ನಮ್ಮ ಅಗತ್ಯ ಏನು ಅಂತ ಮೊದಲೇ ನಿರ್ಧಾರ ಮಾಡದೆ ಹೋದ್ರೆ ನಿಮ್ಮ ಆಮಿಷಕ್ಕೆ ಒಳಪಡಿಸುವಂತಹ ಸಾಕಷ್ಟು ವಸ್ತುಗಳು ಅಂಗಡಿಯಲ್ಲಿ ಇರ್ತವೆ. ಒಂದು ಕೊಂಡ್ರೆ ಒಂದು ಉಚಿತ, ಆಮೇಲೆ 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತೀವಿ. ಹೀಗೆ ನಿಮ್ಮ ತಲೆಗೆ ಟೊಪ್ಪಿ ಹಾಕುವವರು ತುಂಬಾ ಜನ ಇರ್ತಾರೆ. ಮತ್ತೆ ಅದರಲ್ಲಿ ಆ ಬಾಟ್ಲಿಗಳ ಮೇಲೆ ಬರೆದಿರೋ ಲೇಬಲ್ ಮೇಲೆ ಏನೇನೋ ಇವೆ, ಇದಕ್ಕೆ ಇದೆ ಪ್ರೋಟೀನ್ ಇದೆ ಅದು ಇದೆ ಇದೆ. ಹೌದು, ಅದರಲ್ಲಿ ಸಿಗುತ್ತೋ ಇಲ್ಲೋ ಅದನ್ನ ನೋಡುದಿಲ್ಲ ನಾವು. ಈಗ ಶಾಮಣ್ಣ, ಒಂದೇ ತರದ ವಸ್ತುಗಳು ಸಿಗುವಂತದ್ದು 2-3 ಅಂಗಡಿಗಳಿರುತ್ತೆ. ಅಲ್ಲಿ ನಮ್ ಕಡಿಮೆ ರೇಟಿಗೆ ಸಿಗಬಹುದು, ಆದ್ರೆ ಗುಣಮಟ್ಟ ಹೆಂಗಿರ್ತದೆ ನಾವು ಯೋಚನೆ ಮಾಡುದಿಲ್ಲ. ಕಡಿಮೆಯಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ಖರೀದಿ ಮಾಡ್ತೇವೆ, ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿನೇ ಖರೀದಿ ಮಾಡ್ತೇವೆ. ನಮ್ಗೆ ದೇಹಕ್ಕೆ ತಂಪ ಅಂದ್ರೆ ಆಯ್ತು, ಬಾಯಿಗೆ ರುಚಿ ಆದ್ರೆ ಆಯ್ತು, ಆರೋಗ್ಯಕ್ಕೆ ಏನಾಗೋಗಿಲ್ಲ. ಹೀಗಾಗಿದೆ. ನೇರವಾಗಿ ಖರೀದಿ ಮಾಡುವುದರ ಜೊತೆ ಜೊತೆಗೆ ಇತ್ತೀಚೆಗೆ ಬೆಳವಣಿಗೆ ಏನಂತ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಖರೀದಿ ಮಾಡಬಹುದು ಅಂತ. ಈಗ ಪಾರ್ಸೆಲ್ಗಳೆಲ್ಲ ಬರ್ತಾವಲ್ಲ ಮನೆಯಲ್ಲೇ ಕೂತ್ಕೊಂಡು, ಅದರಲ್ಲಿ ದಾಳಿಂಬೆ ಹಣ್ಣನ್ನ ಬಿಡಿಸಿಕೊಡುವವರು ಇದ್ದಾರೆ. ನೀ ಅಂಗಡಿಗೆ ಹೋಗಿ ದಾಳಿಂಬೆ ತಗೊಂಡ್ ಬರ್ಬೇಕು ಅಂತ ಇಲ್ಲ, ಅವರೇ ಬಿಡಿಸಿ ರೆಡಿ ಮಾಡಿ ರೆಡಿ ಮಾಡಿ ತಂದು ಕೊಡ್ತಾರೆ. ಬಂದು ತಂದ ಮೇಲೆ ಬಾಯಿಗೆ ಹಾಕೊಂಡ್ರೆ ಆಯ್ತು. ಅದು ಕರೆ ದಾಳಿಂಬೆ ಅಥವಾ ಎಂತ ದಾಳಿಂಬೆ? ಹಾಗೆ ಪರಿಸ್ಥಿತಿ ಎಲ್ಲಿ ತನಕ ಹೋಗಿದೆ ನೋಡು. ಪೇಟೆ ಪಟ್ಟಣಗಳ ಅದಕ್ಕೂ ಪುರುಸೊತ್ತಿಲ್ಲದವರು ಇದ್ದಾರೆ, ಒಂದ ಪುರುಸೊತ್ತಿಲ್ಲ ಅಥವಾ ಉದಾಸೀನ. ಇದನ್ನೇ ಅವರು ಬಳಸ್ಕೊಂಡು ನಮ್ಗೆ ಮೋಸ ಮಾಡುವಂತದ್ದು ಇರ್ತದೆ. ಹೌದು, ಮೋಸ ಮಾಡದೆ ಇರ್ಬೇಕಿದ್ರೆ ಗ್ರಾಹಕರು ಅಂತ ಇರ್ತೀವಲ್ಲ, ಯಾವ ವಸ್ತುವನ್ನ ಯಾವ ಸೇವೆಯನ್ನ ಪಡಿತೀವೋ ಅವರು ಗ್ರಾಹಕರು, ಅವರಿಗೂ ಒಂದು ಜಾಗೃತಿ ಇರಬೇಕು ಅಂತ. ಅವರ ಹಕ್ಕುಗಳು ಅಂತ ಇರ್ತವೆ, ಗ್ರಾಹಕರ ಹಕ್ಕುಗಳು ಅಂತ. ಯಾವುದೇ ವಸ್ತುವನ್ನ ಖರೀದಿ ಮಾಡಿದ್ರೆ ಅದರಲ್ಲಿ ವಾರಂಟಿ ಬೇರೆ ಗ್ಯಾರಂಟಿ ಬೇರೆ ಅಂತ ಇರ್ತದೆ, ಜೊತೆಗೆ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ಕೆಲವು ವಸ್ತುಗಳಿಗೆ. ಈಗ ಏನು ನಾವು ಸ್ವೀಕಾರ ಮಾಡುವಂತಹ ವಸ್ತುಗಳು ಇರ್ತಾವೋ, ತಿನ್ನುವಂತಹ ವಸ್ತುಗಳು ಇರ್ತಾವೋ, ಅವುಗಳಿಗೆಲ್ಲ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ. ಅದನ್ನ ಮೀರಿದ ನಂತರವೂ ಕೂಡ ಸೇಲ್ ಮಾಡಿದ್ರೆ ಗ್ರಾಹಕರ ಹಕ್ಕುಗಳು ವ್ಯಾಜ್ಯದಂತ ಇರ್ತದೆ. ಅದನ್ನ ವಿಲೇವಾರಿ ಮಾಡುವಂತವರು ಅಲ್ಲಿಗೆ ದೂರನ್ನ ಸಲ್ಲಿಸಬಹುದು. ಪ್ರತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಒಂದು ಗ್ರಾಹಕ ನ್ಯಾಯಾಲಯ ಅಂತ ಇರ್ತದೆ, ಕನ್ಸ್ಯೂಮರ್ ಕೋರ್ಟ್ ಅಂತ ಇರ್ತದೆ, ಅಲ್ಲಿಯೂ ಕೂಡ ದೂರನ್ನ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ಯಾವುದೇ ವಸ್ತು ಆಗ್ಬಹುದು, ಯಾವುದೇ ಸೇವೆ ಆಗ್ಬಹುದು, ಪಡಿಬೇಕಿದ್ರೆ ನೀವು ಅಧಿಕೃತವಾದಂತಹ ರಶೀದಿಯನ್ನ ಇಟ್ಕೋಬೇಕು ಅಂತ. ರಶೀದಿ ಇಲ್ಲದೆ ಇದ್ರೆ ದಾವೆ ಹೂಡ್ಲಿಕ್ಕೆ ಕಠಿಣ ಆಗುದಿಲ್ಲ. ಏನಂತ ಕೊಡ್ತೀರಿ ದೂರು? ಸಾಕ್ಷಿ ಬೇಕಲ್ಲ, ಅದಕ್ಕೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ಈಗ 15ನೇ ತಾರೀಕಿಗೆ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಇದನ್ನ ಜನರು ಗ್ರಾಹಕರು ಉಪಯೋಗಿಸ್ಕೊಳ್ಬೇಕು. ಹೌದು, ಜಾಗೃತರಾಗಬೇಕು. ಈಗ ಸಣ್ಣ ಪುಟ್ಟದು ಒಂದು ಗ್ಲಾಸ್ ಚಾ ಕುಡಿದ್ರೆ ನೀವು ಗ್ರಾಹಕರ ಹಕ್ಕಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ದೊಡ್ಡ ದೊಡ್ಡ ವಸ್ತುಗಳ ಖರೀದಿ ಮಾಡುವಾಗ ಒಂದು ಫ್ರಿಡ್ಜ್ ಅನ್ನ ಖರೀದಿ ಮಾಡ್ತೀರಿ ಅಥವಾ ಟಿವಿಯನ್ನ ಖರೀದಿ ಮಾಡ್ತೀರಿ, ಅಂತ ಸಂದರ್ಭದಲ್ಲಿ ಮೋಸ ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಆವಾಗ ಇದನ್ನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಅದೇನಾದ್ರೂ ವಾರಂಟಿ ಮೊದಲೇ ಹಾಳಾದ್ರೆ ಫ್ರೀ ಸರ್ವಿಸ್ ಅಂತ ಇರ್ತದೆ, ಉಚಿತವಾಗಿ ನಿಮ್ಗೆ ಅದನ್ನ ಸೇವೆ ಒದಗಿಸುವಂತವ್ರು ಇರ್ತಾರೆ ಇಷ್ಟು ವರ್ಷದವರೆಗೆ ಉಚಿತವಾಗಿ. ಅದಕ್ಕೆಲ್ಲದಕ್ಕೂ ಕೂಡ ನೀವು ಅಧಿಕೃತವಾದಂತಹ ರಶೀದಿನ ಇಟ್ಕೋಬೇಕು, ಈ ಗ್ಯಾರಂಟಿ ಕಾರ್ಡ್ ಅಂತ ಇರ್ತದಲ್ಲ ಅದನ್ನ ಕೂಡ ಇಟ್ಕೋಬೇಕು ಅಂತ. ಆದ್ರೆ ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು ಶಿವಣ್ಣ, ಎಷ್ಟೋ ಕಡೆ ಈ ರಸೀದಿ ಅಥವಾ ಇದರಲ್ಲಿ ಇರ್ತದಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಇರ್ತದೆ. ಅಂದ್ರೆ ಅದು ಬಹಳ ಸಣ್ಣ ಚಿಕ್ಕ ಅದು ಅಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನು ಓದುವುದಕ್ಕೆ ಯಾವ ಇನ್ನು ಕನ್ನಡಕ ಹಾಕಿದ್ರು ಸಾಕಾಗುದಿಲ್ಲ. ನಮ್ಮ ಜಾಗೃತಿಯನ್ನು ನಾವು ಮಾಡ್ಕೋಬೇಕು, ಇಲ್ಲದಿದ್ರೆ ಕಳ್ಕೊಳ್ಳೋದಕ್ಕೆ ಸಿದ್ಧರಾಗಿರ್ಬೋದು. ಆಮೇಲೆ ರೂಪಕ, ಈ ಸೆಕೆ ಸೆಕೆ ಅಂತ ಹೇಳಿ ಮೊನ್ನೆ ಒಂದು ಕಲ್ಲಂಗಡಿ ತಗೊಂಡ್ ಬಂದಿದ್ದೆ, ಅದು ತಂದು ಮನೇಲಿ ಇಟ್ಟಿದ್ದು ಇನ್ನೂ ಅದನ್ನ ಕಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದೇ ಸಮಯಕ್ಕೆ ಈ ಟಿವಿಯಲ್ಲೆಲ್ಲ ಬರ್ತಾ ಇತ್ತು, ಅದಕ್ಕೇನ ಬಣ್ಣ ಹಾಕ್ತಾರಂತ, ಇಂಜೆಕ್ಷನ್ ಕೊಡ್ತಾರಂತ ಕಲ್ಲಂಗಡಿಗೂ, ಕೃತಕ ಬಣ್ಣವನ್ನ ಇಂಜೆಕ್ಷನ್ ಮೂಲಕ ಅದಕ್ಕೆ ಕೊಡ್ತಾರೆ, ಒಳಗಡೆ ಸೇರಿಸ್ಬಿಡ್ತಾರೆ, ಸೇರಿಸ್ಬಿಡ್ತಾರಂತ ಬಣ್ಣಕ್ಕೆ ಮರಳಾಗಬಾರ್ದು ಅಂತ ಹೇಳುದು. ಅದಕ್ಕೆ ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದು ಒಳ್ಳೇದು. ರೂಪ ಶಿವಣ್ಣನು ಊರಿಂದ ಬರ್ತಾ ಕಲ್ಲಂಗಡಿ ಅಂತ ಅಂದಿದ್ದಾರೆ. ಓಹೋ, ಅವನು ಮನೆಯಲ್ಲಿ ಬೆಳೆದಿದ್ದಾರೆ ಆಗ್ಬೋದಾ? ಇಲ್ಲ, ನಾನು ಮನೆಯಲ್ಲಿ ಬೆಳೆದಿಲ್ಲ, ಇನ್ನು ಕೊಂಡೆ ತಂದಿದ್ದೀನಿ ಮಾರ್ಕೆಟ್ ಇಂದ, ನೋಡ್ಬೇಕು ಏನು. ನೀವು ಹೇಳುವ ಹಂಗೆ, ಹೌದು, ಶಾಮಣ್ಣ ಹೇಳುವ ಹಂಗೆ ಅದು ಕಲರ್ ಹಾಕಿದ್ದು ಇಂಜೆಕ್ಟ್ ಮಾಡಿ ನೋಡ್ಬೇಕಾಯ್ತು. ಅಂತೂ ಜಾಗ್ರತೆ ಮಾಡ್ಕೋ, ಜಾಗ್ರತೆ ಮಾಡ್ಕೋಬೇಕು. ಒಳ್ಳೇದು. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಶಿವಾನಂದ್ ನಾಯ್ಕ್ ಹಾಗೂ ರೂಪಾಗೌಡ. ಈಗ ಕೇಳಿ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಗಂಗಾ ವೆಂಕಟರಮಣ್ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ, ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವ ನಾನು. ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವೆ ನಾನು, ಮನದಾಶೆ ಸಲ್ಲಿಸೋ ಸ್ವಾಮಿ ಸ್ವಾಮಿ, ಮನದಾಶೆ ಸಲ್ಲಿಸೋ ಸ್ವಾಮಿ. ಬಾಳೆಂಬ ಸಾಗರದಲ್ಲಿ ತೇಲಾಡುತ್ತಿರುವೆ ನಾನು, ಬಾಳೆಂಬ ಸಾಗರದಲ್ಲಿ ತೇಲಾಡುತ್ತಿರುವೆ ನಾನು. ಅಜ್ಞಾನಿ ಮೂರ್ಖ ನಾನು, ಸುಜ್ಞಾನವನ್ನೇ ನೀಡು. ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವೆ ನಾನು, ಮನದಾಶೆ ಸಲ್ಲಿಸೋ ಸ್ವಾಮಿ ಮನದಾಶೆ ಸಲ್ಲಿಸೋ ಸ್ವಾಮಿ. ಭವಸಾಗರವ ದಾಟಲು ಯನಗೆ, ಎಂದೆಂದು ಧೈರ್ಯವ ನೀಡು, ಎಂದೆಂದು ಧೈರ್ಯವ ನೀಡು. ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವೆ ನಾನು, ಮನದಾಶೆ ಸಲ್ಲಿಸೋ ಸ್ವಾಮಿ ಸ್ವಾಮಿ, ಮನದಾಶೆ ಸಲ್ಲಿಸೋ ಸ್ವಾಮಿ. ಕಷ್ಟದಲ್ಲಿ ನೊಂದಿದ ಜೀವ ಕರಪಿಡಿದು ಸಲಹೋ ದೇವ, ಕಷ್ಟದಲ್ಲಿ ನೊಂದಿದ ಜೀವ ಕರಪಿಡಿದು ಸಲಹೋ ದೇವ. ಶರಣಾದೆ ಸ್ವಾಮಿ ನಿಮಗೆ ಜೀವನ ಮಾ ಪಾವನ ಮಾಡೋ, ಶರಣಾದೆ ಸ್ವಾಮಿ ನಿಮಗೆ ಜೀವನ ಮಾ ಪಾವನ ಮಾಡೋ. ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವೆ ನಾನು, ಮನದಾಶೆ ಸಲ್ಲಿಸೋ ಸ್ವಾಮಿ ಸ್ವಾಮಿ, ಮನದಾಶೆ ಸಲ್ಲಿಸೋ ಸ್ವಾಮಿ. ಮಂದಹಾಸದ ವದನವ ತೋರು, ಮಂಗಳಮಯ ಜೀವನ ಮಾಡು, ಕೃಪೆ ಮಾಡು ಕಷ್ಟವನ್ನು ದೂರ ಮಾಡು, ಕಣ್ಣು ತೆರೆದು ನೋಡು, ಕಣ್ಣು ತೆರೆದು ಎನ್ನ ನೋಡು. ಸದಾ ನಿಮ್ಮ ಧ್ಯಾನ ಮಾಡುತ್ತಿರುವೆ ನಾನು, ಮನದಾಶೆ ಸಲ್ಲಿಸೋ ಸ್ವಾಮಿ ಸ್ವಾಮಿ, ಮನದಾಶೆ ಸಲ್ಲಿಸೋ ಸ್ವಾಮಿ ಮನದಾಶೆ ಸಲ್ಲಿಸೋ ಸ್ವಾಮಿ. ನಕುಮಿ ಬಂದಳು ಬೇಗ ಶೃಂಗಾರದ ವರಮಂಟಪಕ್ಕೆ. ಲಕ್ಷ್ಮಿ ಬಂದಳು ಬೇಗ ಶೃಂಗಾರದವರ ಮಂಟಪಕ್ಕೆ, ಶೃಂಗಾರದವರ ಮಂಟಪಕ್ಕೆ. ಮಂಗಲವಾದ್ಯ ಸುನಾದಗಳಿಂದ ಸಂಗಡ ಸತಿಯರು ಪಾಡುತ್ತಳಿ, ಸಂಗಡ ಸತಿಯರು ಪಾಡುತ್ತಳಿ. ಸರಸ ಕಲುಂಗುರ ಜನ ಜನಿರನು ತಲಿ, ಸರಸಿ ಜವದನೆ ತನಲಿಯುತ್ತಲಿ, ಸರಸಿ ಜವದನೆ ತನಲಿಯುತ್ತಲಿ. ಸರಸು ವಿರಾಜ ಕುಮಾರನಂದನು ತಲಿ ಸರಸಿ ಜಕ್ಷೀ ಸಂತೋಷದಲಿ, ಸರಸಿ ಜಕ್ಷೀ ಸಂತೋಷದಲಿ. ಗಣಿ ಲಕ್ಷ್ಮಿ ಬಂದಳು ಬೇಗ ಶೃಂಗಾರದವರ ಮಂಟಪಕ್ಕೆ, ಶೃಂಗಾರದವರ ಮಂಟಪಕ್ಕೆ. ಕೊರಳಗೊಪ್ಪುವ ಮುಕ್ತಿನ ಹಾರವ ತಳ ತಳಿಸುತ್ತ ಅಲೆದಾಡುತ್ತಲಿ, ತಲೆ ಬಾಗಿಸಿ ಮೇದಡಿಗಳ ನೀಡುತ್ತಲಿ, ಸರಸಿ ಜವದನೆ ತನಲಿಯುತ್ತಲಿ, ಸರಸಿ ಜವದನೆ ತನಲಿಯುತ್ತಲಿ. ಅಂಗನೆ ಲಕ್ಷ್ಮಿ ಬಂದಳು ಬೇಗ ಶೃಂಗಾರದವರ ಮಂಟಪಕ್ಕೆ, ಶೃಂಗಾರದವರ ಮಂಟಪಕ್ಕೆ. ಹಸ್ತದಿ ಪಿಡಿದಿಹ ಪುಷ್ಪದ ಮಾಲೆಯು ಅತ್ತಿತ್ತಲೆ ತೂಗಾಡುತ್ತಲಿ, ಸಪ್ತಾಂಗನೆಯರು ಸ್ವರ ಎತ್ತಿ ಪಾಡಲು ಮತ್ತೆ ಸುರರು ಪೋ ಮಳಗರೆಯೇ, ಮತ್ತೆ ಸುರರು ಪೋ ಮಳಗರೆಯೇ. ಅಂಗನೆ ಲಕ್ಷ್ಮಿ ಬಂದಳು ಬೇಗ ಶೃಂಗಾರದವರ ಮಂಟಪಕ್ಕೆ, ಶೃಂಗಾರದವರ ಮಂಟಪಕ್ಕೆ. ನಗೆ ಮಗದಿಂದಲಿ ಅಗಣಿತ ಮಹಿಮಗೆ ಸುಗುಣೆ ಇಂದಿರೆ ಬಹು ಸೊಬಗಿನಲಿ, ಬಗೆ ಬಗೆ ಮಂತ್ರ ಪೋಷಗಳಿಂದಲಿ ಶ್ರೀ ಜಗನ್ಮಾತೆ ಬಪ್ಪಿದಳ ಮಂಟಪದಿ, ಶ್ರೀ ಜಗನ್ಮಾತೆ ಬಪ್ಪಿದಳ. ಸುರರೆಬ್ಬು ಸುರರೆಲ್ಲ ನೆರೆದಿಹ ಸಭೆಯಲ್ಲಿ ಪರಿ ಪರಿ ಶೃಂಗರಿಸಿದ ಮಂಟಪದಿ, ಸುರರನು ಪೊರೆಯಲು ಹರಿಯನು ಸರಿಸಲು ಸಿರಿಯು ಬಂದಳೆಸು ಮೂರ್ತದಲ್ಲಿ, ಸಿರಿಯು ಬಂದಳೆಸು ಮೂರ್ತದಲ್ಲಿ. ಅಂಗನೆ ಲಕ್ಷ್ಮೀ ಬಂದಳು ಬೇಗ ಶೃಂಗಾರದವರ ಮಂಟಪಕ್ಕೆ, ಶೃಂಗಾರದವರ ಮಂಟಪಕ್ಕೆ. ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ, ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ, ಸರ್ಪಶಯನನ ಕೊರಳಿಗೆ. ಒಪ್ಪವಾಗಿಯೇ ಇಟ್ಟು ನಲಿದಳು ಅಪ್ಪಿ ಪ್ರೇಮದಿ ಲಕ್ಷ್ಮಿಯು, ವಪ್ಪಿ ಪ್ರೇಮದಿ ಲಕ್ಷ್ಮಿಯು. ಶ್ಯಾಮ ಸುಂದರ ಶಾಂತ ಮೂರ್ತಿಯು ಬಾಮಿತ ಮನ ಮೆಚ್ಚುತ, ಕೋಮಲಯವರ ರತ್ನಾರವ ಸ್ವಾಮಿ ಕೊರಳೊಳಗಿಟ್ಟಳು, ಸ್ವಾಮಿ ಕೊರಳೊಳಗಿಟ್ಟಳು. ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ, ಸರ್ಪಶಯನನ ಕೊರಳಿಗೆ. ಜಾಜಿ ಮಲ್ಲಿಗೆ ಜೂಜಿ ಸಂಪಿಗೆ ನಾಗ ಸಂಪಿಗೆ ಸರಗಳ, ಜಾಜಿ ಮಲ್ಲಿಗೆ ಜೂಜಿ ಸಂಪಿಗೆ ನಾಗ ಸಂಪಿಗೆ ಸರಗಳ. ರಾಜಿಸು ಮಮಣಿಮಯದ ಹಾರವ ಆ ಜಗತ್ಪತಿ ಕೊರಳಿಗೆ, ರಾಜಿಸು ಮಮಣಿಮಯದ ಹಾರವ ಆ ಜಗತ್ಪತಿ ಕೊರಳಿಗೆ. ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ, ಒಪ್ಪವಾಗಿಯೇ ಇಟ್ಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು, ಒಪ್ಪಿ ಪ್ರೇಮದಿ ಲಕ್ಷ್ಮಿಯು. ಮಂದಗಾಮಿನಿ ಎಂದು ಕುಂದರಿ ಸುಂದರ ದಸುರ ಪುಷ್ಪವ, ಸುಂದರ ದಸುರ ಪುಷ್ಪವ. ಇಂದು ವದನೆಯು ತಂದು ಇಟ್ಟಳು ಚಂದ್ರ ಚಂದ್ರಹಾರವ, ಇಂದು ವದನೆಯು ತಂದು ಇಟ್ಟಳು ಚಂದ್ರ ಚಂದ್ರಹಾರವ. ಅರ್ಪಿಸಿದಳ ಪುಷ್ಪಹಾರವ ಸರ್ಪ ಶಯನನ ಕೊರಳಿಗೆ ವಪ್ಪವಾಗಿಯ ಇಟ್ಟು ನಲಿದಳು ವಪಿ ಪ್ರೇಮದಿ ಲಕ್ಷ್ಮಿಯು ವಪ್ಪವಾಗಿಯ ಇಟ್ಟು ನಲಿದಳು ವಪಿ ಪ್ರೇಮದಿ ಲಕ್ಷ್ಮಿಯು ವಪಿ ಪ್ರೇಮದಿ ಲಕ್ಷ್ಮಿಯು. ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ದಂಪತಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ದಂಪತಿಗಳಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ದಶರಥ ಸುತರಾಮಗೆ. ಕಲ್ಯಾಣವೇ ಜಗಜನನಿ ಕರಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ವೇದಹರನ ಸಂಹರಿಸಲು ದರೆಯೋಳು ಮೋದದಿ ಮತ್ಸ್ಯವತಾರ ಗೈದು ಬೇದಿಸಿ ಅಸುರರ ಛೇದವ ತಂದಿವ ಮಾಧವ ಮೂರ್ತಿಗೆ ಮಂಗಲಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ಶರದಿಯ ಮತಿಸಲು ದರೆಯದು ಕಂಪಿಸೆ ಅರಿತು ಹರಿಯು ಕೂರ್ಮನು ಎನಿಸಿ ಭರದಿ ಬೆನ್ನೋಳು ಪೊತ್ತು ಸೂರರನು ಪೊರೆದಿಹ ಮುರಮನೋಹರ ಧರಣಿ ಜೆಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ವರಾಹ ರೂಪವ ಹೊಂದು ತಾನಂದದಿ ಮಂದಮತಿಯು ಅಸುರನ ಹರಸಿ ತಂದು ತಾಧರಣಿಯ ಭಕ್ತರ ವೃಂದವ ಚಂದದಿ ಪೊರೆದ ಮುಕುಂದನಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ತರಳ ಪ್ರಹ್ಲಾದನು ಹರಿ ಎಂದು ಮೊರೆ ಇಡೆ ನರಹರಿ ರೂಪವ ತಾತಳೆದು ಪರಿಪರಿ ಪೀಡೆಯ ಕೊಡುತಿಯಾದುರುಳನ ಹರಸಿದ ಲಕ್ಷ್ಮೀ ನರಸಿಂಹನಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ವಾಮನ ರೂಪದಿ ಮಹಾಬಲಿಯೊಳು ಕಾಮಿಸಿ ಮೂರಡಿ ಧರಣಿಯನು ಪ್ರೇಮದಿ ದಾರೆಯ ನೆರೆಯನು ಅವನ ಮೇಲ್ ಕಾಲಿಟ್ಟು ಪಾತಾಳಕ್ಕೆ ಇಳಿಸಿದವಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ದಂಪತಿಗಳಿಗೆ. ಕಲ್ಯಾಣವೇ ದಶರಥ ಸುತರಾಮಗೆ. ಕಲ್ಯಾಣವೇ ಜನನಿ ಜನಕರಿಗೆ. ಕಲ್ಯಾಣವೇ ಶುಭ ಕಲ್ಯಾಣವೇ. ಧಾರೆ ಎರೆದ ಜನಕ ಜಾನಕಿಯನ್ನ ಧಾರೆ ಎರೆದ. ಧಾರೆಯರಿದ ಜನಕ ಜಾನಕಿಯನ್ನು ಧಾರೆಯರಿದ ಜನಕ ಧಾರೆಯರಿದ ತನ್ನ ನಾರಿಯ ನೋಡಗೊಂಡು ಧಾರೆಯರಿದ ತನ್ನ ನಾರಿಯ ನೋಡಗೊಂಡು ವಾರಿ ಜನಯನ ಶ್ರೀರಾಮಗೆ ಮುದದೊಳು. ದಾರೆಯರೆದ ಜನಕ ಜನಕಿಯನ್ನು ಜನಕ ಕುಂದು ಬೊರಳ ನರ ಕಂದನ ಜಾನಿಸಿ ಬಂದಿ ಹವಿ ಪ್ರರಾನಂದವ ಹೊಂದಿಸಿ ದಾರಿಯರಿದ ಜನಕ ಜನಕಿಯನ್ನು ದಾರಿಯರಿದ ಜನಕ ಶೃಂಗಾರ ಮಂಟಪದಿ ರಂಗಿನ ಮಣೆ ಇಟ್ಟು ಶೃಂಗಾರ ಮಂಟಪದಿ ರಂಗಿನ ಮಣೆ ಇಟ್ಟು ಅಂಗಣೆ ಸೀತೆಯ ಮಂಗಳ ಮಹಿಮಗೆ ಅಂಗಣೆ ಸೀತೆಯ ಮಂಗಳ ಮಹಿಮಗೆ ದಾರೆಯರೆದ ಜನಕ ಜನಕಿಯನ್ನು ದಾರೆಯರೆದ ಜನಕ ಚಂದದ ವಾದ್ಯವು ಒಂದೆಡೆ ಬಾರಿಸೆ ಚಂದದ ವಾದ್ಯವು ಒಂದೆಡೆ ಬಾರಿಸೆ ಸುಂದರ ಸ್ತ್ರೀಯರು ಅಂದದಿ ಹಾಡಲು ಸುಂದರ ಸ್ತ್ರೀಯರು ಅಂದದಿ ಹಾಡಲು ದಾರೆಯರಿದ ಜನಕ ಜನಕಿಯನ್ನು ದಾರೆಯರಿದ ಜನಕ ದಾರೆಯರೆದ ತನ್ನ ನಾರಿಯ ನೋಡಗೊಂಡು ದಾರೆಯರೆದ ತನ್ನ ನಾರಿಯ ನೋಡಗೊಂಡು ವಾರಿಯ ನಯನ ಶ್ರೀರಾಮಗೆ ಮುದದೊಳು ದಾರೆಯರೆದ ಜನಕ ಜನಕಿಯನ್ನು ದಾರೆಯರೆದ ಜನಕ ಹೋಗಿ ಬಾ ಮಗು ಪತಿಯ ಗ್ರಹಕ್ಕೆ ವೇದೆ ಪಡೆದಿರು ಮನದಲ್ಲಿ ಹೋಗಿ ಬಾ ಮಗು ಪತಿಯ ಗೃಹಕ್ಕೆ ವೇಗ ಪಡೆದಿರು ಮನದಲ್ಲಿ ಸಾಗಿ ಪತಿ ಗೃಹ ಲಕ್ಷ್ಮಿಯಾಗಿ ಬಾಲು ಸೀಲೆಯೆ ಕೋಮಲೆ ಬಾಲು ಸೀಲೆಯೆ ಕೋಮಲೆ ಅಂಬೆ ಗಾಳಿ ಕೂತಲಿ ನಡೆದೆ ಚಂದದಾಟಿಕೆ ಆಡಿದೆ ಅಂಬೆ ಗಾಳಿ ಕೂತಲಿ ನಡೆದೆ ಚಂದದಾಟಿಕೆ ಆಡಿದೆ ತಂದೆ ತಾಯಿಗಳ ನಗಿಸಿ ನಲಿಸಿ ಇಂದು ಈ ಮನೆ ಅಗಲಿದೆ ತಂದೆ ತಾಯಿಗಳ ನಗಿಸಿ ನಲಿಸಿ ಇಂದು ಈ ಮನೆ ಅಗಲಿದೆ ಹೋಗಿ ಬಾ ಮಗು ಪತಿಯ ಗೃಹಕ್ಕೆ ಬೇಗ ಪಡೆದಿರು ಮನದಲ್ಲಿ ಕಳೆದು ಹದಿನಾಲ್ಕನೆಯ ವರುಷಕ್ಕೆ ಇಂದು ಈ ಮನೆ ಅಗಲಿದೆ ಕಳೆದು ಹದಿನಾಲ್ಕನೆಯ ವರುಷಕ್ಕೆ ಇಂದು ಈ ಮನೆ ಅಗಲಿದೆ ಮುಂದೆ ನಮ್ಮೆಯ ನೆನಪ ಮರೆಯದೆ ಚಂದದಿಂದಲಿ ಪೋಗಿ ಬಾ ಮುಂದೆ ನಮ್ಮೆಯ ನೆನಪ ಮರೆಯದೆ ಚಂದದಿಂದಲಿ ಪೋಗಿ ಬಾ ಪೋಗಿ ಬಾ ಮಗುಪತಿಯ ಗೃಹಕ್ಕೆ ಬೇಗ ಪಡೆದಿರು ಮನದಲ್ಲಿ ನೀನು ಬೆಳೆಸಿದ ಪುಷ್ಪಲತೆಗಳು ಬಾಗಿ ನಿಂದಿಹೆ ವೆತ್ತೆಯಳು ನೀನು ಬೆಳೆಸಿದ ಪುಷ್ಪಲತೆಗಳು ಬಾಗಿ ನಿಂದಿಹೆ ವೆತ್ತೆಯಳು ಪಂಜರದ ಗಿಳಿ ತಾಬಾಯಿ ಬಿಡುತ್ತಿದೆ ಬವಣೆಯೋಳ್ ಪಂಜರದ ಗಿಳಿ ತಾಬಾಯಿ ಬಿಡುತ್ತಿದೆ ಭವನೆಯೋಳ್ ಪೋಗಿ ಬಾ ಮಗುಪತಿಯ ಗೃಹಕ್ಕೆ ಬೇಗ ಪಡೆದಿರು ಮನದಲ್ಲಿ ನಸುಕಿನಿಂದಲಿ ಹಸಿದ ನಿದ್ದೆಯು ಕಸದ ಕಡ್ಡಿಯು ಮೂಲೆಯೋಳ್ ನಸುಕಿನಿಂದಲಿ ಹಸಿದ ನಿದ್ದೆಯು ಕಸದ ಕಡ್ಡಿಯು ಮೂಲೆಯೋಳ್ ಬಸುರಿನಳು ತಾ ಹಸುವಿನಾಲನು ಉಣಿಸಿದ ಹಸು ಅಳುತ್ತಿದೆ ಉಣಿಸಿದ ಹಸು ಅಳುತ್ತಿದೆ ಅತ್ತೆ ಮಾವಗೆ ನಿತ್ಯ ಮನಿಯುತ ಉತ್ತುಮಗೆ ಕಾಣಿಸಿ ಅತ್ತೆ